ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿರಿ ನೀವು? ಸುಮಾರಿಗೆ 30-35 ವರ್ಷಗಳಿಂದ ನಾವು ಈ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ? ಬೊಮ್ಮನಹಳ್ಳಿನಲ್ಲೇನೇ ನಿಮ್ಮ ಹೊಲ ಇರೋದು? ಹೌದು, ಬೊಮ್ಮನಹಳ್ಳಿನೇ. ಎಷ್ಟು ಎಕರೆ ಅದು? ನಮ್ದು ಹೆಸರಲ್ಲೇ 45 ಎಕರೆ ನನ್ನ ಸ್ವಂತಕ್ಕಿದೆ ಮೇಡಮ್. 45 ಎಕರೆ ಉಳುಮೆ ನೀವೇ ಮಾಡ್ತೀರಿ? ಉಳುಮೆ ಮಾಡಿಸ್ತೀನಿ ಮೇಡಮ್. ಮಾಡ್ತೀರಿ? ಏನೇನು ಬೆಳಿತೀರಿ ಸರ್ ಇದರಲ್ಲಿ? ಮೊದಲಂದ್ರೆ ನಾವು ಯಾವುದು ನೀರಾವರಿ ಇಲ್ಲ, ಒಣ ಬೇಸಾಯದಲ್ಲಿನೇ ನಮ್ಮ ಕೃಷಿ. ಮತ್ತೆ ನೀರಿಗೆ ವ್ಯವಸ್ಥೆ ಏನ್ ಮಾಡ್ಕೊಂಡು? ಇಲ್ಲ, ನಾವು ಮಳೆ ಆಧಾರಿತಾನೆ ಕೃಷಿ ಇದೆ ನಮ್ಮ ಕೃಷಿ. ಅಂದ್ರೆ ಮಳೆ ನೀರು ಸಂಗ್ರಹ ಏನಾದ್ರು? ಸಂಗ್ರಹ ಸ್ಟಾಕ್ ಮಾಡಕ್ ಆಗಂಗಿಲ್ಲ ಮೇಡಮ್, ಯಾಕಂದ್ರೆ ನಮ್ದು ಪೂರ್ತಿ ಕಪ್ಪು ಭೂಮಿ ಇರೋದ್ರಿಂದ ಅದು ಯಾವುದೇ ಹೊಂಡ ಮತ್ತು ಮಿದುಳನ್ನು ಮಾಡಕ್ ಆಗಂಗಿಲ್ಲ. ಮಾಡಿದ್ರೆ ಅದು ತಾತ್ಕಾಲಿಕ ಆಗತ್ತೆ. ನಮ್ಮ ನೀರು ಭೂಮಿ ಗುಣಧರ್ಮ ಅಂದ್ರೆ ನೀರು ಬಿಟ್ಟಿದ್ದೇವು ಅಂದ್ರೆ ಅದು ಎಲ್ಲ ನಮ್ದು ಭೂಮಿ ಕೆಡತ್ತ, ಸವಳಾಗಿ ನಮ್ದು ಕರಲಾಗಿ ಬಿಡ್ತಾರೆ. ಒಂದ್ ವರ್ಷ 2 ವರ್ಷ ನೀರು ಕೊಟ್ಟೇವು ಅಂದ್ರೆ ಅದು ಭೂಮಿ ನಮಗೆ ಮುಂದೆ ಉಪಯೋಗ ಕೃಷಿ ಎತ್ತರ ಉಪಯೋಗ ಮಾಡಕ್ ಬರದಂಗ ಆಗ್ಬಿಡ್ತದೆ. ಅದಕ್ಕೆ ನಮಗೆ ಪ್ರಕೃತಿ ದತ್ತವಾಗಿ ಏನು ಮಳೆಯಿಂದ ನಾವು ಬೆಳಿತೀವಿ ಅಷ್ಟ ನಾವು ಬೆಳ್ಕೊಳಕ್ ಸಾಧ್ಯ ಇದೆ ಮೇಡಮ್. ಮಳೆ ಕಡಿಮೆ ಆದಾಗ? ಈ ವರ್ಷ ಕಡಿಮೆ ಆಗಿದೆ ಸದ್ಯ, ಹೊಟ್ಟೆ ಆಗಿದ್ದೆ 2 ಮಳಿ ನಮಗೆ. ಆ 2 ಮಳಿ ಮೇಲೆ ಸ್ವಲ್ಪ ನಮ್ಗೆ ಅನುಕೂಲಕರವಾದಂತ ಬೆಳೆ ಬರ್ತಾ ಇದೆ. ಅಂದ್ರೆ ಮಳೆ ಮೇಲೆ ನಿಮ್ಮ ಕೃಷಿ ಆಧಾರಿತ, ನಮ್ದು ಪೂರ್ತಿ ಮಳೆ ಆಧಾರಿತ. ಏನೇನು ಬೆಳಿತೀರಿ? ನಮ್ದು ಬಿಳಿ ಜೋಳ, ಕಡ್ಲಿ, ಗೋಧಿ ಮತ್ತು ಈಗ ಉಳ್ಳಾಗಡ್ಡಿನೂ ಬೆಳಿತೀವಿ ರೀ. ಮಳೆ ಅನುಕೂಲಕರ ಆಗಿದ್ರೆ ಹತ್ತಿ ಬೆಳಿತಾರೆ. ಹೊಸ ವೆರೈಟಿ ಹತ್ತಿ ಬರ್ತಾ ಇದೆ, ಹತ್ತಿ ಬೆಳಿತಾರೆ. ಸೂರ್ಯಕಾಂತಿ ಬೆಳಿತೀವಿ ರೀ. ಈ ರೀತಿ ಎಲ್ಲ ಗೋಧಿ ನಮಗೆ ಏನು ಅವಶ್ಯಕತೆ ಅದ ಎಲ್ಲ ಬೆಳಿತೀವಿ. ಮೆಣಸಿನಕಾಯಿನೂ ಈಗ ಉಳ್ಳಾಗಡ್ಡಿ ಒಳಗೆ ಮಿಕ್ಸ್ ಮಾಡತ್ತಾರೆ ರೀ. ಅದನ್ನೆಲ್ಲ ಒಣ ಬೇಸಾಯದಾಗ ನಾವು ನೀರಾವರಿ ಒಳಗೆ ಏನು ಮಾಡಕ್ಕೆ ಸಾಧ್ಯದ ಮಳೆ ಅನುಕೂಲಕರ ಆದ್ರೆ ಅಷ್ಟು ನಾವು ಒಣ ಬೇಸಾಯದಾಗೆ ಮಾಡ್ತೀವಿ ರೀ ಮೇಡಮ್. ಮಾಡ್ತೀರಿ? ಮಾಡ್ತೀವಿ. ನಿಮಗೆಲ್ಲ ಕೃಷಿ ಜ್ಞಾನ ಕೊಟ್ಟಿದ್ದು ನಿಮ್ಮ ತಂದೆಯವರು? ತಂದೆಯವರಿಂದನೇ ಮೇಡಮ್. ನಿಮ್ಮ ತಂದೆಯವರ ಹೆಸರೇನು? ಶಿವನಗೌಡ ಕಾಂತನಗೌಡ ಪಾಟೀಲ್ ಅಂತ. ತಾಯಿಯವರು? ತಾಯಿ ತಾರಾಬಾಯಿ ಪಾಟೀಲ್ ಅಂತ. ಅಮ್ಮನು ಹೇಳ್ತಿದ್ರ? ನಮಗೆ ಹೇಳ್ತಿದ್ರಿ. ಹೌನ್ರಿ, ಅದ್ರ ಮಹತ್ವ ಹೇಳ್ತಾರೆ. ಭೂಮಿ ಜೊತೆಗಿನ ಸಂಬಂಧ ಹೌನ್ರಿ ಹೇಳ್ತಾ ಇರ್ತಾರೆ, ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅಮ್ಮ ಮಾಡ್ತಿರ್ತಾರೆ. ನಿಮ್ಮ ತಂದೆಯವರು ಉಳುಮೆ ಮಾಡ್ತಿದ್ರು ಅಂತ ಹೇಳಿದ್ರಿ. ಹೌದ್ರಿ. ನೀವು ಮಾಡ್ತೀರಿ? ಹೌನ್ರಿ. ಅದೇ ಹೊಲದಲ್ಲಿ ನೀವು ಮಾಡ್ತೀರಿ? ಹೌನ್ರಿ. ನಿಮ್ಮ ತಂದೆ ಮಾಡೋ ಉಳುಮೆಗೂ ನೀವು ಮಾಡೋ ಉಳುಮೆಗೂ ಏನಾದ್ರು ವ್ಯತ್ಯಾಸಗಳು ಇವೆನಾ? ವ್ಯತ್ಯಾಸ ಆಗತ್ತೆ ಮೇಡಮ್. ಯಾಕಂದ್ರೆ ಅವರು ಮೊದಲಿನಿಂದ ಬಂದಂತ ಒಂದು ಏನ ಹಳೆ ಪರಂಪರೆ, ಎತ್ತಿನಿಂದಲೇ ಉಳುಮೆ ಮಾಡಿ ನಮ್ಮ ಕೃಷಿಯನ್ನು ಮುಂದುವರಿಸ್ತಾ ಇದ್ರು. ಈ ಯಾಂತ್ರಿಕತೆ ಬಂದಿದೆ ಮತ್ತು ಈಗ ರಾಸಾಯನಿಕ ಗೊಬ್ಬರಗಳು ಬಂದಿದಾವೆ, ಹೈಬ್ರಿಡ್ ಬೀಜಗಳು ಬಂದಿದಾವೆ. ಅವಕರದಿಂದ ಇಳುವರಿ ಹೆಚ್ಚಿಗೆ ಪಡ್ಕೊಳ್ಳೋಕೆ ನಮ್ಗೆ ಈಗ ಹೊಸ ಕೃಷಿಯಲ್ಲಿ ಅನುಕೂಲ ಆಗಿದೆ. ಅಂದ್ರೆ ನಿಮ್ಮ ತಂದೆಯವರು ಕಡಿಮೆ ಇಳುವರಿ ಮಾಡ್ತಿದ್ರು? ಹೌದು, ಅವ್ರದ್ದು ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ದು ಅವ್ರದ್ದು ಖರ್ಚು ಕಡಿಮೆ ಇತ್ತು, ಅಷ್ಟಕ್ಕಷ್ಟೇ ಇಳುವರಿ ತಗೋತಿದ್ರು. ಈಗ ಸ್ವಲ್ಪ ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ಲ, ಇಳುವರಿ ಹೆಚ್ಚಿಗೆ ಬರ್ತಾ ಇದೆ. ಅಂದ್ರೆ ನಿಮ್ಮ ತಂದೆ ಎಲ್ಲ ಜವಾರಿ ಬೆಳೆ ಬೆಳಿತಿದ್ರು? ಹೌನ್ರಿ. ನೀವೆಲ್ಲ ಹೈಬ್ರಿಡ್? ಈಗ ಹೈಬ್ರಿಡ್ ಆಗಿರ್ತಾ ಇದೆ. ಆ ಕಾಳಿಗೂ ಈ ಕಾಳಿಗೆ ಏನಾದ್ರು ವ್ಯತ್ಯಾಸ ಇರುತ್ತೆ? ವ್ಯತ್ಯಾಸ ಆಗತ್ತೆ ರೀ. ಆ ಹೈಬ್ರಿಡ್ಗೂ ಮತ್ತು ಜವಾರಿಗೂ ಈ ವ್ಯತ್ಯಾಸ ಆಗತ್ತೆ. ನಿಮ್ಮ ಕೃಷಿ ಅನುಭವದ ಆಧಾರದ ಮೇಲೆ ಹೇಳ್ರಿ. ಇಲ್ರಿ, ಕೃಷಿ ಅನುಭವದ ಮೇಲೆ ಹೇಳ್ತೇನೆ ರೀ. ಈಗ ಹೈಬ್ರಿಡ್ ಜೋಳದ್ದು ಒಂದು ಟೇಸ್ಟೇ ಬೇರೆ ಇರ್ತದೆ, ಎತ್ತಿಗೆ ಆ ಮೇಸಕ ಆ ಕಣಕಿದ ಒಂದು ರುಚಿನೇ ಬೇರೆ ಇರ್ತದೆ. ಈಗ ನಾವು ಹೈಬ್ರಿಡ್ ಏನು ಕಣಕಿ ಎತ್ತುಗಳಿಗೆ ಹಾಕ್ತೀವಿ ಅದು ಸರಿಯಾಗಿ ಪೂರ್ತಿಯಾಗಿ ತಿನ್ನಂಗಿಲ್ರಿ, ಅರ್ಧಂಬರ್ಧ ಚಿಪಾಟಿನೇ ಮಾಡಿಬಿಡ್ತಾವೆ. ಈಗ ನಮಗೆ ಜೋಳದ ರೊಟ್ಟಿ ಅಥವಾ ಏನಾರೇ ನಾವು ಜವಾರಿ ಬಳಸ್ತೀವಿ ಅದನ್ನ ಅದರ ಇರತಕ್ಕಂಥ ಒಂದು ರುಚಿ ಈ ಹೈಬ್ರಿಡ್ದಾಗ ಬರಂಗಿಲ್ಲ. ಬರಂಗಿಲ್ಲ. ಮತ್ತೆ ನೀವು ಜವಾರಿ ತಳಿ ಯಾಕೆ ಬಳಸಲ್ಲ? ಜವಾರಿ ಕೆಲವೊಂದು ಬಳಸ್ತೀವಿ ಮೇಡಮ್. ಇವತ್ತಿಗೂ ನಾವು ಹಳೆ ಗೋಧಿ ತಳಿಯನ್ನ ಏನು ಬೀಜ ಅದಾವ ಅವು ಹಳೆ ಜವಾರಿ ತಳಿನೇ ಬಂದಾವ. ಹೌನ್ರಿ. ಮತ್ತೆ ಮೊದಲಿನ ಕಾಲದೊಳಗೆಲ್ಲ ಬೀಜ ಮನೆಯೊಳಗೆ ಮೊದ್ಲು ಕಾಯ್ದಿಟ್ಕೊಳ್ತಿದ್ರು, ಆ ತರ ಮಾಡ್ತೀರಾ ನೀವು? ಈ ಸದ್ಯಕ್ಕೆ ನಾವು ಮಾಡಿಟ್ರು ಅವಕ್ಕೆ ನುಸಿ ಮತ್ತು ಈ ಬುರುಬುರಿ ಹತ್ತಿ ಅವು ನಮಗೆ ಮುಂದಿನ ಬಿತ್ತಣಿಕೆಗೆ ಅನಾನುಕೂಲ ಆಗ್ತವೆ. ಅದಕ್ಕೆ ನಾವು ಮತ್ತೆ ಹೊಸ ಮಾರ್ಕೆಟ್ನಿಂದ ಹೊಸ ಬೀಜನೇ ಅನಿವಾರ್ಯವಾಗಿ ತರಬೇಕಾಗತ್ತೆ. ಈಗ ಅವು ಸ್ಟೋರ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗ್ತದೆ. ಹಿಂಗಾಗಿ ಅವನ್ನ ಬೀಜ ಕಾಯ್ದಿಡೋ ವಿಧಾನಗಳು ಇರ್ತಾವಲ್ಲ, ನಿಮ್ ತಂದೆಯವರು ಅವನ್ನೆಲ್ಲ ಅನುಸರಿಸ್ತಿದ್ರು? ಅವಕ್ಕೆ ನಾವು ಮಾಡಿದ್ರು ಈಗಿನ ಒಂದು ಪ್ರಕೃತಿ ಆಧಾರದ ಮೇಲೆ ಎಷ್ಟೇ ಮಾಡಿದ್ರು ಅವು ಮತ್ತೆ ಸ್ವಲ್ಪ ಆಗೇ ಬಿಡ್ತಾವ್ರಿ. ಹೌನ್ರಿ. ಈಗ ಎಲ್ಲ ಯಂತ್ರಗಳು ಹೊಲದಲ್ಲಿ, ಹೌದ್ರಿ, ಎತ್ತು ಆಮೇಲೆ ಹಂತಿ ಪದಗಳು ಎಲ್ಲ ಕಡಿಮೆ ಆಗಿ ಅವೆಲ್ಲ ಹೋಗ್ಬಿಟ್ಟವ್ರಿ. ಈಗ ಉಳುಮೆ ಮಾಡಕ್ ಟ್ರ್ಯಾಕ್ಟರ್ ಬಂದಿದೆ ರೀ, ಬಿತ್ತೋದಕ್ಕೆ ಟ್ರ್ಯಾಕ್ಟರ್ ಬಂದಿದೆ, ಮತ್ತೆ ಅವ್ರು ಕಟ್ಟಿಗೆಯಿಂದ ಎಡೆ ಹೊಡಿತಿದ್ರು, ಈಗ ಹೋಗ್ಬಿಡ್ತು ಕಬ್ಬಿಣದ ಎಡೆ ಬಂದಾವು. ಈಗ ಎತ್ತಿನ ಕುಂಟಿ ಸಹಿತ ಕಬ್ಬಿಣದ ಬಂದ್ಬಿಟ್ಟವ್ರಿ. ಮತ್ತು ಅವೆಲ್ಲ ಈಗ ಮೊದಲಿನ ಒಂದು ಏನು ಕೃಷಿ ಯಾಂತ್ರೀಕರಣ ಹೊಸ ಹೊಸದು ಬಂದಂಗೆ ಅವೆಲ್ಲ ಕಡಿಮೆ ಆಗ್ತಾ ಇದಾವೆ. ಮೊದಲಿನ ವ್ಯವಸ್ಥೆ ರೀ, ಬದಲಾವಣೆಗಳು ಬೇಕು, ಬೇಕ್ರಿ, ಬೇಕು ಬೇಕ್ರಿ. ಆದ್ರೆ ಹಳೇದು ಬಿಟ್ಟು ಕೊಡಬಾರ್ದು, ಹಳೆಯದನ್ನು ಸ್ವಲ್ಪ ಇಡಬೇಕ್ರಿ. ಈಗ ನಾವು ಬಿತ್ತುವಾಗ ಈಗ ಎತ್ತಿನಲೇ ಟ್ರ್ಯಾಕ್ಟರ್ ಹೆಂಗ್ ಬಿತ್ತದ ಹಂಗ ನಮ್ದೊಂದು ಹೊಸ ಟೆಕ್ನಿಕಲ್ ಕೂರಿಗೆ ಅದ ರೀ, ಎತ್ತಿಲೆ ಬಿತ್ತು ಯಾಂತ್ರಿಕ ಕೂರಿಗೆ. ಇಲ್ಲಿ ಯಾಳ್ವಾರ ಮತ್ತು ಇಲ್ಲಿ ಬಿಜಾಪುರದಲ್ಲಿ ಎರಡು ಕಡೆ ಮಾಡ್ತಾರ. ಅವ್ರಿಗೆ ಎರಡೂ ಮಾಡೋದ್ರಿಂದ ಟ್ರ್ಯಾಕ್ಟರ್ಲೆ ಬಿತ್ತುವಾಗ ಒಂದು ಯೂನಿಫಾರ್ಮಿಟಿ ಕಡಿಮೆ ಆಗತ್ತೆ. ಈ ಎತ್ತಿನ ಕೂರಿಗೆಲೆ ಬಿತ್ತಿದ್ರೆ ಯೂನಿಫಾರ್ಮಿಟಿ ಒಂದು ಚೆನ್ನಾಗಿ ಬರುತ್ತೆ. ಈ 4 ವರ್ಷದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥದ್ದಂದ್ರೆ ಎತ್ತಿನ ಕೂರಿಗೆ ಏನು ಆಟೋಮೆಟಿಕ್ ಸ್ವಯಂ ಚಾಲಿತ ಬಂದದ, ಅದು ಒಬ್ಬನೇ ಬಿತ್ತಾಕ ಸಾಧ್ಯ ಅದ. ಈಗ ಎತ್ತಿನ ಕೂರಿಗೆ ಇಬ್ಬರು ಬಿತ್ತಿದ್ದೀರಿ, ಒಬ್ಬ ಗೊಬ್ಬರ ಬಿತ್ತದ, ಒಬ್ಬ ಬೀಜ ಬಿತ್ತದ. ಈಗ ಒಬ್ಬನೇ ಗೊಬ್ಬರ ಬಿತ್ಕೋತ ಬೀಜ ಡಬ್ಬಿ ಒಳಗೆ ಒಂದು ಸ್ಟಾಕ್ ಮಾಡಕ್ಕೆ ಡಬ್ಬಿ ಮಾಡ್ಯಾರಿ, ಅದ್ರ ಬಿತ್ಕೋತ ಹೋಗ್ಬಿಟ್ರೆ ಒಂದು ಬೆಳೆಯಲ್ಲಿ ಯೂನಿಫಾರ್ಮಿಟಿ ಬರ್ತಾರೆ. ಹ್ಞೂ ರೀ, ಎತ್ತಿಲಕ್ಕೆ ಮತ್ತು ಕೈಲಿ ಬಿತ್ತಾರಲ್ಲ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಬಹಳ ಅನಿಸ್ತದೆ. ಅಶೋಕ್ ಗೌಡ ಅವರೇ, ನೀವು ಮುಖ್ಯ ಬೆಳೆ ತೊಗರಿ ನಿಮ್ದು, ಈಗ ಈ 4 ವರ್ಷದಿಂದ ತೊಗರಿ ಆಗಿದೆ. ಮೊದಲು ಸೂರ್ಯಪಾನ್ ಬಹಳ ಬೆಳೀತಿದ್ದೀರಿ, ಬಹಳ ಬೆಳೀತಿದ್ರಿ, ಅದಕ್ಕೆ ವೈರಸ್ ಬರಾಕತ್ರಿ. ಅದನ್ನ ಪ್ರತಿ ವರ್ಷ ಅದನ್ನ 2 ವರ್ಷ 3 ವರ್ಷಕ್ಕೊಮ್ಮೆ ಅದನ್ನೇ ಹಾಕೋದ್ರಿಂದ ವೈರಸ್ ಬಂದು ಅದಕ್ಕೂ ಬೆಳವಣಿಗೆ ಕುಂಠಿತ ಇರ್ತದ, ಅದು ಇಳುವರಿ ಕಡಿಮೆ ಆಗಕತ್ತು. ಹಿಂಗಾಗಿ ಈಗ ಕಡ್ಲಿ ಮತ್ತು ತೊಗರಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ತೊಗರಿ ಸದ್ಯ ಮಳೆ ಅನುಕೂಲಕರ ಆಯ್ತು, ಮುಂಗಾರಿ ಒಳಗ ಅದನ್ನ ಹಾಕ್ತೀವಿ ರೀ. ಅದು ಅನುಕೂಲ ಅಲ್ಲ ಅಂದ್ರೆ ಸ್ವಲ್ಪ ಕಡ್ಲಿ ಬಳ ನಾವು ಇನ್ಕಮ್. ಈಗ ಯಾವ್ದು ಬೆಳೆಯೋದು, ಏನ್ ಬೆಳೆಯೋದು ಅಂತೆಲ್ಲ ನಿರ್ಧಾರ ನೀವೇ ತಗೋತೀರಾ ಅಥವಾ ನಿಮ್ಮ ತಂದೆ? ಇಲ್ರಿ, ಯಾರಿಲ್ರಿ, ಅದನ್ನ ನಾವು ಎಷ್ಟು ನಮ್ದು ಟೋಟಲ್ ಲ್ಯಾಂಡ್ದೊಳಗೆ ಯಾವ್ದಾವ್ದು ಮಳೆ ಅನುಕೂಲ ಹೆಂಗೆಂಗೆ ಬರ್ತದೆ, ಅದನ್ನು ಏನೇನು ಬೆಳಿಬೇಕು ಅನ್ನೋದು ನಾವೇ ಒಂದು ಟೈಮ್ ಟೇಬಲ್ ನೋಡ್ಕೊಂಡ್ಬಿಡ್ತೀವಿ. ಎಷ್ಟು ಕ್ಷೇತ್ರ ಕಡ್ಲೆ ಹಾಕ್ಬೇಕು, ಎಷ್ಟು ಕ್ಷೇತ್ರ ತೊಗರಿ ಹಾಕ್ಬೇಕು, ಉಳ್ಳಾಗಡ್ಡಿ ಎಷ್ಟು ಬೇಕು, ಜೋಳಕ್ಕೆ ಎಷ್ಟು ಅವಶ್ಯಕ, ಮತ್ತು ಗೋಧಿ ಎಷ್ಟು ಬೆಳಿಬೇಕು, ನಮಗೆ ಯಾವ್ಯಾವ ಕುರ್ದು ಎಷ್ಟು ಅವಶ್ಯಕತೆ ಇರ್ತದೆ ಅದ್ರ ಮ್ಯಾಗೆ ನಾವು ಎಷ್ಟು ಎಕರೆ ಬಿತ್ತಬೇಕು ಅನ್ನೋ ನಿರ್ಣಯ ಮಾಡಿ. ಮತ್ತು ನಿಮ್ಮ ಮನೆಗೆ ಬೇಕಾದಂಥ ಕಾಳು ಕಡಿ ಎಲ್ಲ ನೀವೇ ಬಿತ್ಕೋತೀರಾ ಅಥವಾ ಪೇಟೆ? ಇಲ್ಲ ರೀ, ನಮಗೆ ಎಷ್ಟು ಅವಶ್ಯಕ ನಾವೇ ಇಟ್ಕೋತೀವಿ. ಈ ತೊಗರಿ ಬೆಳಿತೀವಿ ಅದಕ್ಕೆ ಎಷ್ಟು ಹತ್ತವ ಇಟ್ಕೋತೀವಿ, ಉಳಿದ ಕಾಳುಗಳನ್ನೆಲ್ಲ ಬಿತ್ಕೊಳ್ತೀರಾ ಸ್ವಲ್ಪ ಜಾಗ ಒಳಗೆ, ಮನೆಗೆ ಏನು ಬೇಕು ಅದೆಲ್ಲ? ಅದೇ ಹೇಳ್ತೀನಿ, ನಮಗೆ ಏನು ಮುಖ್ಯ ಅಂದ್ರೆ ಜೋಳ, ಗೋಧಿ, ತೊಗರಿ, ಕಡ್ಲಿ, ಈ ತೊಗರಿ ಬೆಳಿ ಮುಖಂತ ಕಡ್ಲಿ ಬೆಳೆ ಮಾಡ್ಕೋತೀವಿ, ಅನುಕೂಲ ಆಗತ್ತರಿ. ಉಳ್ಕಾದ ಏನು ಬೇಕಾಗ್ತಾವ ಮೂಕಣಿ, ಅದು ಈಗ ಕೆಲವೊಂದು ಮಳೆ ಸಾಧಿಸಂಗಿಲ್ಲ ರೀ, ಅವಾಗ ನಮಗೆ ಅವ್ರ ನಮ್ಮ ಬೆಳೆಯೋದಾಗಂಗಿಲ್ಲ, ನಾವು ಅನಿವಾರ್ಯಕ್ಕೆ ಮಾರ್ಕೆಟಿಂದ ತೊಗೊಳೋದೇ ಬೇಕಾಗ. ಒಬ್ಬ ರೈತರು ಯಾರೋ ಮೊನ್ನೆ ಹೇಳ್ತಿದ್ರು, 1 ಎಕರೆ ಹೊಲ ಇದ್ರೆ ಸಾಕು, ಒಂದು ಸಂಸಾರಕ್ಕೆ ಏನ್ ಬೇಕು ಅವನ್ನೆಲ್ಲ ಅಷ್ಟರೊಳಗೆ ಆರಾಮಾಗಿ ಬೆಳ್ಕೊಂಡು ತಿನ್ಬಹುದು, ಒಂದು ಪೇಟೆಯಿಂದ ತರೋ ಅಗತ್ಯ ಬರೋದಿಲ್ಲ, 1 ಎಕರೆ ನಾವು ಮನೆಗೆ ಉಳಿಸ್ಕೋಬೇಕು, ನಮ್ಮ ಮನೆಗೆ ಏನ್ ಬೇಕು ಕಾಳು ಕಡಿ ಪಲ್ಲೆಕಾಯಿ ಎಲ್ಲ ಬೆಳ್ಕೋಬಹುದು ಅಂತ ಹೇಳ್ತಿದ್ರು. ಹೌದ್ರಿ, ಅದು ಅನುಕೂಲ, ಅದು ನೀರಾವರಿ ಇದ್ದವರು ಸ್ವಂತ ಒಕ್ಕಲ್ತನ ಮಾಡುವವರಿಗೆ ಅನುಕೂಲ ಆಗತ್ತೆ. ಅವ್ರು ಸ್ವಲ್ಪ ಕ್ಷೇತ್ರ ಇರ್ತದೆ, ಅದರ ಎಲ್ಲಾನು ಹಾಕೊಂಡು ತಮ್ಮ ಅನುಕೂಲಕರ ತಾವೇ ಮಾಡ್ತಿರ್ತಾರ. ನಾವು ಈ ಟ್ರ್ಯಾಕ್ಟರಿಂದ ಮಾಡಿಸೋರಿಗೆ ಅದು 1 ಎಕರೆದಾಗ ಅದನ್ನೆಲ್ಲ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ರೀ. ದೊಡ್ಡ ರೈತರು ನಾವು ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡ್ಕೋ ಕೂತ್ರೆ ಕೈ ಹಿಡಿತದ್ರಿ, ಹೆಚ್ಚಿನ ಆಳುಗಳು ತಿಂತಾವು, ನಮಗೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ಬಿಡ್ತದೆ. ಅದಕ್ಕೆ ನಮಗೆ ಏನು ಹೆಚ್ಚುವರಿ ಈ ದೊಡ್ಡ ಕ್ಷೇತ್ರದಾಗ ಬೆಳ್ಕೋಬೇಕು ಅವ್ರನ್ನ ಬೆಳ್ಕೋತೀವಿ. ಹುಡುಕಾದ್ರು ನಮ್ಗೆ ಅವಶ್ಯಕತೆ ಅನಿಸಿದ್ದು, ಅದು ಒಬ್ಬೊಬ್ರು ಸ್ವಲ್ಪ ಮನೆಯವರು ಮಾಡೋರಿಗೆ ಅದು ಅನುಕೂಲ ಅದ ರೀ, ಅವ್ರು ಸಾಧ್ಯ ಅದ, ಕಾಯಿಪಲ್ಲೆಯನ್ನು ಬೆಳ್ಕೋಬಹುದು, ಎಲ್ಲ ಕಾಳು ಕಡೆಯಿಂದ ಬೆಳ್ಕೋಬಹುದು, ನೀರಾವರಿ ಇದ್ರೆ ಅವೆಲ್ಲ ಅನುಕೂಲ ಆಗುತ್ತೆ. ಮತ್ತು ನಾವು ಒಣಬೇಸಾಯ ಅಂದಾಗ ಮಳೆ ನಮ್ಮ ಕಾಲಕ್ಕೆ ಆಗಬೇಕಲ್ಲ ರೀ ಮೇಡಮ್, ನಮ್ಮ ಬಿತ್ತಿಗೆ ಒಂದು ಹಂಗಾಮ ಇರ್ತಾವೆ, ಅದು ಮುಗೀತು ಅಂದ್ರೆ ನಮ್ಗೆ ಏನು ಮಾಡೋಕ್ಕಾಗಿಲ್ಲ. ಅವಾಗ ಈಗ ಸ್ವಲ್ಪ ಮಳೆ ಏರ್ಪೇರ್ ಆಗ್ತದಲ್ಲ, ಆಗ್ತಾವಲ್ಲ ರೀ, ಆಗ್ತಾ ಇದ್ದಾವೆ. ಈಗೂ ಅದೇ ನಕ್ಷತ್ರಗಳ ಮೇಲೆ ಬಿತ್ತೀವ್ರಿ, ಬಟ್ ಮಳಿ ನಮಗೆ ಆ ಟೈಮ್ದಾಗ ಆಗಲಿಲ್ಲ ಅಂದ್ರೆ ಅದು ನಮ್ಮ ಏನು ಬೆಳಿ ಬೆಳಿಬೇಕಂದಿತ್ತೀವಿ ಅದನ್ನು ಬದಲಾವಣೆ ಮಾಡಿಬಿಡ್ತೀವ್ರಿ. ಮತ್ತು ಈಗ ತೊಗರಿಗೆ ನಾವು ಮೃಗಶಿರ ರೋಣಿ ಮೃಗ ಎರಡು ಮಳಿ ನಮಗೆ ತೊಗರಿ ಬಿತ್ತಕ್ಕೆ ಅನುಕೂಲ ರೀ. ಅವು ಎರಡು ಮಳಿ ಆಗಲಿಲ್ಲ ಅಂದ್ರೆ ಮುಂದೆ ಮೃಗ ಆರಿದ್ರೆ ತನ ಬಿತ್ತಾರ, ಅದು ಹೋಯ್ತು ಅಂದ್ರೆ ಮುಂದೆ ನಾವು ಹತ್ತಿ ಬಿತ್ತುವುದು ಬರ್ತಾವ್ರಿ, ಅವಾಗ ಹತ್ತಿ ಚಲೋ ಆಗ್ತದೆ. ಹಿಂಗೆ ಹಂತ ಹಂತವಾಗಿ ಅವು ಏನು ನಕ್ಷತ್ರಗಳ ಮೇಲೆ ಬಿತ್ತಿದ್ರು ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಬರ್ತೀವಿ. ಮಳೆ ಆದರೆ ಅವ್ಕೊಂಡು ಮಾಡ್ತೀವಿ, ಇಲ್ಲ ಬೇರೆ ಮುಂದಿನ ನಮ್ಮ ಸ್ಟೆಪ್ ಬದಲಾವಣೆ ಮಾಡ್ಕೋತೀವಿ. ಹೌದ್ರಿ, ನಿಮ್ಮ ಮನೇಲಿ ಸಹಕಾರ ಯಾರ್ಯಾರು ಕೊಡ್ತಾರೆ ನಿಮ್ಗೆ, ನಿಮ್ ಕೆಲ್ಸಕ್ಕೆ ಇದಕ್ಕೆಲ್ಲ? ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮನೆಯಾಗ ಎಲ್ಲರೂ ಕೂಡ ಮಾಡ್ತೀವಿ ನಾವು, ಅಂದ್ರೆ ಸ್ವಂತ ಇಲ್ಲ, ನಾವು ಆಳಿಟ್ಟೆ ಮಾಡ್ತೀವಿ. ನಾವು 4 ಜನ ನಮ್ಮ ಇಬ್ರು ಹೆಣ್ಮಕ್ಳು ಅದರ, ನಾನು ನಮ್ಮ ಮನೆಯವ್ರು ಇಬ್ರು ಹೆಣ್ಮಕ್ಳು, ಇಬ್ರು ಹೆಣ್ಮಕ್ಳು, ಇಬ್ರು ಹೆಣ್ಮಕ್ಳು ಇದ್ದಾರೆ. ಏನು ಓದ್ತಾರ? ಒಬ್ಬಕಿ ಬಿ ಎಸ್ ಸಿ ಮಾಡಾಕ್ತಾಳ್ರಿ, ಒಬ್ಬಕಿ ಪಿ ಯು ಸಿ ಫಸ್ಟ್ ಇಯರ್ ಕಾಮರ್ಸ್ ಮಾಡಾಕ್ತಾಳ. ಸರ್, ತಾವು ವಿದ್ಯಾಭ್ಯಾಸ? ನಂದು ಬಿ ಎ ಆಗಿದೆ. ಬಿ ಎ ಆಗಿದೆ. ನಿಮ್ಮ ಮಕ್ಕಳಿಗೆ ಓದಿಸ್ತೀರಿ? ಓದಿಸ್ತಾ ಇದ್ದೀರಿ, ಬಹಳ ಒಳ್ಳೆ ಕೆಲಸ. ಓದ್ಬೇಕಲ್ಲ ಹೆಣ್ಮಕ್ಳು, ಬೇಕು ವಿದ್ಯಾ ಬೇಕಲ್ಲ. ಏನು ಉಪಯೋಗ ಆಗ್ತದೆ ಅಂತೀರಿ? ವಿದ್ಯೆ ಇದ್ರೆ ಎಲ್ಲಾನು ಹೊಸ ಒಂದು ತಾಂತ್ರಿಕತೆ ತಿಳಿತದ. ಇವತ್ತಿನ ಎಲ್ಲ ಮಾರ್ಕೆಟ್ ರೇಟಿನ ಬಗ್ಗೆ ಆಗಲಿ, ಮಾರ್ಕೆಟ್ ಬಗ್ಗೆ ಆಗಲಿ, ನಮ್ಮ ಕೃಷಿ ಬಗ್ಗೆ ಆಗಲಿ, ನಾವು ಏನಾದರೂ ಒಂದು ಹೊಸದನ್ನು ಕಂಡ್ಕೊಳಕ್ಕೆ ಮತ್ತು ಕೇಳೋಕ್ಕೆ ಅನುಕೂಲ ಆಗತ್ತೆ. ಈ ಎಲ್ಲ ಟಿ ವಿ ಮಾಧ್ಯಮದವರಾಗಲಿ ಮತ್ತು ಈ ರೇಡಿಯೋ ಮುಖಾಂತರ ಆಗಲಿ ಮತ್ತು ಪತ್ರಿಕೆ ಮುಖಾಂತರ ಆಗಲಿ ಹೊಸ ಹೊಸ ಧ್ವನಿ ಬರ್ತದೆ, ಅದನ್ನು ಅಕ್ಷರಜ್ಞಾನ ಇತ್ತು ತಿಳ್ಕೊಳಕ್ಕೆ ಸಾಧ್ಯ ಇತ್ತು. ಮತ್ತು ಭಾಷಾ ಸಮಸ್ಯೆಗಳು ಬರಲಾರ್ದಂಗೆ ನಾವು ಎಲ್ಲ ಭಾಷೆಗಳನ್ನು ತಿಳ್ಕೊಂಡಿದ್ದೇವೆ ಅಂದರೆ ನಾವು ಎಲ್ಲೇ ಹೋದರೂ ಯಾವುದ್ರ ಬಗ್ಗೆನೇ ಒಂದು ಮಾಹಿತಿ ಪಡ್ಕೊಂಡ್ಬರ್ಬೇಕು ಸಾಧ್ಯ ಆಗ್ತದೆ. ನಿಮ್ಮ ಮಕ್ಕಳಿಗೆ ಏನು ಹೆಸರಿಟ್ಟಿರಿ ಸರ್? ಒಬ್ಬಕ್ಕೆ ಮೇಘಾ ಅಂತರಿ, ಮತ್ತೊಬ್ಬಕ್ಕೆ ಕವಿತಾ ಅಂತ. ಎರಡನೇ ಮಕ್ಕಳಿಗೆ ಒಳ್ಳೆ ಹೆಸರಿಟ್ಟಿರಿ, ಅವರು ಕನಸುಗಳು ಈಡೇರಲಿ. ನಮ್ಮ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ಶುಭಾಶಯಗಳನ್ನು ಅವ್ರಿಗೆ ತಿಳಿಸ್ರಿ. ಆಯ್ತು ಮೇಡಮ್. ತೊಗರಿ ಬೆಳಿತೀನಿ ಅಂತ ಹೇಳಿದ್ರಿ. ಈಗ ಏನಾದ್ರೂ ಬೆಳೆ ಬೆಳಿಬೇಕಾರ ತೊಗರಿ ಅಷ್ಟೇ ಇಲ್ಲ, ಬೇರೆ ಬೇರೆ ಎಲ್ಲ ಬೆಳೆ ಹಾಕ್ತಿರ್ತೀವಿ, ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ತೀರಿ? ನಾವು ಕೃಷಿ ವಿಜ್ಞಾನ ಕೇಂದ್ರದವ್ರನ್ನ ಸಂಪರ್ಕ ಮಾಡ್ತೀವಿ, ನಿಕಟವಾಗಿ ಅವ್ರ ಸಂಪರ್ಕದಾಗ ಇರ್ತೀವಿ. ಎಲ್ಲಾ ರೀತಿಯಿಂದ ಅವ್ರ ಸ್ವಂತ ನಮಗೆ ಮಾರ್ಗದರ್ಶನ ಮಾಡ್ತಾರ. ಅವಶ್ಯ ಬಿದ್ದರೆ ತಾವು ಸ್ವಂತ ಬಂದು ನಮಗೆ ಏನಲ್ಲಿ ಕೀಟಬಾಧೆಗಳು ಅಥವಾ ಯಾವ್ದಾದ್ರು ಈ ರೋಗಾಣುಗಳು ಬಂದಿದ್ರೆ ಅವಕ್ಕೆ ಏನು ಯಾವ ಟೈಮ್ದಾಗ ಏನು ಕೊಡಬೇಕು ಅನ್ನೋದನ್ನ ತಕ್ಷಣ ಅವ್ರು ಮಾರ್ಗದರ್ಶನ ಮಾಡ್ತಾರೆ. ಡಾಕ್ಟರ್ ವಸ್ತ್ರದ ಕರ್ಬಂಟ್ ಅಂತದಾರ, ಅವರೆಲ್ಲ ಬಹಳ ಒಳ್ಳೆ ರೀತಿಯಿಂದ ನಮ್ಮ ರೈತರ ಜೋಡಿ ಸಹಕಾರ ಕೊಡ್ತಾರೆ. ಹ್ಞೂ ರೀ, ವಾಲಿ ಅಂತದಾರ, ಎಲ್ಲರೂ ನಮಗೆ ಅಲ್ಲಿ ಅನುಕೂಲಕರವಾದಂತಹ ಮಾರ್ಗದರ್ಶನಗಳನ್ನ ಕೊಡ್ತಾರೆ. ಮ್ಯಾಮ್, ನೀವು ಸಾವಯವ ಕೃಷಿಯತ್ತ ಒಲವು ತೋರಿಸ್ತಾ ಇದ್ದೀರಾ? ಹಾಂ, ನಾವೀಗ ಸಾವಯವ ಅಂದ್ರೆ ಈಗ ನಾವು 4-5 ವರ್ಷ ಆತ್ರಿ ಯಾವುದೇ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇಲ್ಲ. ನಮ್ಮ ತಿಪ್ಪಿ ಗೊಬ್ಬರನೇ ಬಳಸಿ ನಾವು ಬೆಳೆ ಬೆಳೀತಾ ಇದ್ದೀನಿ. ಜ್ವಾಳನೇ ಬೆಳೀಲಿ, ಇವತ್ತು ಯಾವುದೇ ಇಳಿ, ಇವತ್ತು 4 ವರ್ಷ ಆಯ್ತು ನಾ ಯಾವುದೇ ಗೊಬ್ಬರ ಬಳಸಿಲ್ಲ. ತಿಪ್ಪೆ ಗೊಬ್ಬರ ಮಾಡ್ಬೇಕಂದ್ರೆ ಮನೆಯಾಗ ದನ ಇದ್ದು ಇದ್ದು ಅವ್ಕನ್ನ ಅವಾಗಿನ ಉಪಯೋಗ ಮಾಡ್ಕೊಂಡಿವಿ. ಒಂದು ವರ್ಷ ತಿಪ್ಪೆ ಗೊಬ್ಬರ ಹಾಕಿದ್ರೆ 3 ವರ್ಷ ತನಕ ಅದ್ರ ಇಫೆಕ್ಟ್ ಕೊಡ್ತಾ ಇರ್ತದೆ. ಪ್ರತಿ ವರ್ಷ ಹೆಚ್ಚಿಗೆ ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾ ಇದೆ. ಸಿಗಲಿಲ್ಲ, ನಾವು ದನಗಳು ಇರಲಿಲ್ಲ ಅಂದ್ರೆ ಬೇರೆ ಕಡೆಯಿಂದ ಎಲ್ಲರೂ ಸಿಕ್ಕಲ್ಲಿದ್ದು ರೊಕ್ಕ ಕೊಡ್ತಂದು ಅದನ್ನ ಹಾಕಿದೇವ ಅಂದ್ರೆ ಅನುಕೂಲಕರ ಆಗ್ತದೆ. ಈ ತಿಪ್ಪೆ ಗೊಬ್ಬರ, ತಿಪ್ಪೆ ಗೊಬ್ಬರ ಮಾಡ್ಲಿಕ್ಕೆ ಒಂದೇನಾದ್ರು ಸರಿಯಾದ ವೈಜ್ಞಾನಿಕ ಕ್ರಮಗಳು ಇರ್ತದಾ? ತಿಪ್ಪಿ ಗೊಬ್ಬರ ಅಂದ್ರೆ ನಮ್ಗೆ ಈಗ ದನ ಇದ್ರೇನೆ ತಿಪ್ಪಿ ಗೊಬ್ಬರಕ್ಕೆ ಅನುಕೂಲ ಆಗುತ್ತೆ. ಸಗಣಿ ಚಿಪಾಟಿ ಎಲ್ಲ ಹಾಕೋದ್ರಿಂದ ಅದು ಕೊಳಿತದ, ಅದನ್ನೇ ಉಪಯೋಗ ಮಾಡಬೇಕು. ಅದನ್ನೇ ಸುಭಾಷ್ ಪಾಳೇಕರ್ ಅವರು ಒಂದು ನಿಸರ್ಗ ಕೃಷಿಯನ್ನ ಮಾಡಿ ಅದನ್ನ ಆಕಳ ಗೋಮೂತ್ರ ಮತ್ತು ಗಂಜಾಳದಿಂದ ಹೊಸ ಒಂದ ಆಕಳಿತ 30 ಎಕರೆ ತನ ಮೇಂಟೈನ್ ಮಾಡಕ್ ಸಾಧ್ಯ ಅನ್ನೋದು ಒಂದು ಮಾಡಿಸಿ ಒಂದು ಸೆಮಿನಾರ್ಗಳನ್ನ ಮಾಡಿದ್ರು ಮೇಡಮ್ ಅವರು. ಇದು 2-3 ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಅದನ್ನ ಅದರಿಂದ ಪರಿಣಾಮಕಾರಿನೂ ಆಗ್ತದೆ, ನಾನು ಅದನ್ನು ಕಂಡುಕೊಂಡಿದ್ದೀನಿ. ಬೀಜೋಪಚಾರ ಹೇಳ್ತಾರೆ ಮತ್ತು ನಮ್ಮ ಈ ನಿಸರ್ಗದಲ್ಲಿ ಸಿಗತಕ್ಕಂಥ ಕೆಲವೊಂದು ತಪ್ಪಲುಗಳಿಂದನೇ ಕೀಟನಾಶಕಗಳನ್ನು ಮಾಡಕ್ಕೆ ಹೇಳ್ತಾರೆ. ಅವು ಪರಿಣಾಮಕಾರಿ ಆಗ್ತಾವೆ, ಅದು ಪರಿಶ್ರಮ ಅದ, ಅದರ ಖರ್ಚಿಲ್ಲ. ಅದನ್ನು ಮಾಡಕ್ಕೆ ನಮ್ಮ ರೈತರಾಗಲಿ ಅಥವಾ ನಮ್ಮ ಯಾರೇ ಪಾಲ್ಕಾರಾಗಲಿ ಒಪ್ಪಂಗಿಲ್ಲರಿ. ಇದ ಅವ್ರ ಪಾಳೆಕಾರರು ಹೇಳಿದ್ದು ಮಾಡಿದ್ದ ಔಷಧನೇ ರೊಕ್ಕ ಕೊಡ್ತಾರೆ, 300-250 ಕೊಟ್ಟು ಲೀಟ್ರಿಗೆ. ನಾವು ಮಾಡ್ಕೊಡ್ರಿ ಅಂದ್ರೆ ಪರಿಶ್ರಮ ಬೇಡಾಗಿದೆ, ಆಧುನಿಕ ಯುಗದಲ್ಲಿ ತುರ್ತಾಗ್ರಿ, ಅರ್ಜೆಂಟ್ ಆಗಬೇಕು. ಹಿಂಗಾಗಿ ಅದು ಸ್ವಲ್ಪ ಮಂದಿ ಪೆಸ್ಟಿಸೈಡ್ಸ್ ಮತ್ತು ಇದ್ರ ಕಡೆ ಹೆಚ್ಚಿನ ಒಲವು ತೋರಾಗುತ್ತಾರೆ. ಈಗ ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರೆಲ್ಲ ಕೇಳ್ತಿರ್ತಾರೆ. ಹೌದ್ರಿ, ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ನಾವು ದಿನಾಲು 6:50 7:35 ಪ್ರಸಾರ ಮಾಡ್ತೀವಿ. ತಾವು ಕೂಡ ಕೇಳ್ತಿರ್ತೀನಿ. ಕಾರ್ಯಕ್ರಮದಿಂದ ಉಪಯೋಗ ಆಗ್ತದೆ, ಬಹಳ ಉಪಯೋಗ ಆಗ್ತದೆ. ನನ್ನ ಒಂದು ಸಂದರ್ಶನವನ್ನ ನಮ್ಮ ಬಾಗೇಡಿ ಶಾಸಕರವರು ಕೇಳಿದ್ರು. ಇನ್ನೊಂದು ಸಂದರ್ಶನ ಬಂದಿತ್ತಲ್ಲ ಅಂದ್ರು, ಹೌದ್ರಿ ಬಂದಿತ್ತು ಅಂತ ಮಾಡಿದ್ರು ಕೃಷಿ ವಿಜ್ಞಾನ ಕೇಂದ್ರದಾಗ, ಅದ್ರದ್ದು ಬಂದಿತ್ತು. ಅಲ್ಲಿ ಹೋಗಿರ್ತೀರನ್ನ ಅಂದ್ರು, ಹೌದ್ರಿ ಹೋಗ್ತೀನಿ, ಅವ್ರು ಮಾಹಿತಿ ಪಡ್ಕೊಳಕ್ ಹೋಗಿರ್ತೀವಿ, ಅವ್ರು ಬಂದಿರ್ತಾರ. ಮತ್ತು ಅಲ್ಲಿ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಮಾಡ್ತಾರೆ ಮೇಡಮ್ ಅವರು, ಅಂಥದ್ರಲ್ಲಿ ನಮ್ಮನ್ನು ಭಾಗವಹಿಸೋಕೆ ಅನುಕೂಲ ಮಾಡಿಕೊಡ್ತಾರೆ ಕೃಷಿ ವಿಜ್ಞಾನ ಕೇಂದ್ರದವರು. ಹೀಗಾಗಿ ಅವರು ನಾವು ಏನು ಸಮಸ್ಯೆಗಳು ಬರ್ತಾವೆ ಒಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಸರ್ಕಾರ ಆಡಳಿತ ಅಂತ ಗೊತ್ತಾಗಿ ರೈತರ ಎಲ್ಲ ಸಮಸ್ಯೆಗಳಿಗೆ ಬರೀ ಅವು ಸಮಸ್ಯೆ ಪರಿಹಾರ ಮಾಡುತ್ತೀವಿ ಅಂತ ಹೇಳಿದರೆ ಹೇಳಿಕೆ ಕೊಟ್ಟರಾಗಂಗಿಲ್ಲ. ಈ ನಮ್ಮಲ್ಲಿ ಮೇಲ್ಪದರ ಹರಿದು ಹೋಗ್ತದೆ. ಕೃಷಿ ಇಲಾಖೆಯವರು ಅದನ್ನು ಸಾಮೂಹಿಕವಾಗಿ ಒಡ್ಡುಗಳನ್ನು ನಿರ್ಮಿಸಿಕೊಟ್ರಂದ್ರೆ ಬೆಳ್ಕೊಳ್ಳೋರಿಗೆ ಅನುಕೂಲ ಆಗಿಬಿಡ್ತದೆ. ಈ ಮಹಾರಾಷ್ಟ್ರದಲ್ಲಿ ಅದ ಅವರೆಲ್ಲ ಸರಿಯಾಗಿ ನಿರ್ವಹಣೆ ಮಾಡಿಕೊಡ್ತಾರೆ, ನೀರಿನ ವ್ಯವಸ್ಥೆನೇ ಆಗಲಿ ಅಥವಾ ಈ ಒಡ್ ಹಾಕೋದೇ ಆಗಲಿ ಯಾವುದೇ ಆಗಲಿ ಹಂಗೆ ಮಾಡಿಕೊಟ್ರೆ ನಮ್ಮಲ್ಲಿ ಇನ್ನೂ ಒಣಬೇಸಾದ ಹೆಚ್ಚಿನ ಒಂದು ಇಳುವರಿಯನ್ನು ತಗೊಳಕ್ಕೆ ಸಾಧ್ಯ ಅದರಿ ಮೇಡಮ್. ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ರೈತರೆಲ್ಲ ಕೇಳ್ತಿರ್ತೀವಿ, ಎಲ್ಲ ರೈತರಿಗೆ ನಿಮ್ಮಿಂದ ಏನಾರು ಕಿವಿಮಾತು ಬೇಕು? ನನ್ನ ಕಿವಿಮಾತು ಅಂದ್ರೆ ಪ್ರತಿಯೊಬ್ಬರು ವಿದ್ಯಾವಂತರಾದವರು ನೌಕರಿನೇ ಮಾಡಬೇಕು ಅನ್ನೋಂಥ ಒಂದು ಮನೋಭಾವನೆಯಲ್ಲಿ ಪ್ರತಿಯೊಬ್ಬರಿಗೂ ಸರ್ಕಾರ ನೌಕರಿ ಕೊಡೋಕ್ಕಾಗಲ್ಲ. ಇರತಕ್ಕಂಥ ನಮ್ಮ ಏನು ವ್ಯವಸಾಯದ ಭೂಮಿ ಅದ ಅದನ್ನೇ ನಮ್ಮದು ಸ್ವಲ್ಪ ಸುಧಾರಿತ ಮಾಡಿ ಅದರೊಳಗೆ ನಾವು ಏನದ ನಮ್ಮ ಸುಧಾರಿತ ಬೇಸಾಯ ಮಾಡ್ಕೋತಂದ್ರೆ ನಾವು ಮೂಲ ಉದ್ಯೋಗಕ್ಕೂ ಹತ್ತದಂಗಾಗ್ತದೆ, ಸರ್ಕಾರ ಕಡೆ ಕೈ ಒಡ್ಡೋದು ಬಿಟ್ಟಂಗಾಗತ್ತೆ, ನಮ್ಮ ಕೃಷಿ ಒಳಗೆ ಉತ್ಪನ್ನ ಹೆಚ್ಚಿಗೆ ಸಾಧ್ಯ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಮೇಡಮ್. ನಾವು ನೌಕರಿನೇ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಮನೋಭಾವ ತೆಗೆದಾಕ್ಬೇಕು. ಕೃಷಿಯರು ಮೂಲ ಉದ್ಯೋಗ ಬಂದಿರ್ತದೆ, ತಂದೆಯಿಂದ ತಾಯಿಯಿಂದ ತಮ್ಮ ಅಜ್ಜನಿಂದ ಮುತ್ತಜ್ಜನಿಂದ ಎಲ್ಲ ಕಡೆ ಬಂದಿರ್ತದೆ, ಅದರೊಳಗೆ ಒಬ್ಬರೇ ಹಾಕೋಲಕ್ಕ ನಾವು ಆ ಮೂಲ ಉದ್ಯೋಗಕ್ಕೆ ಆದ್ಯತೆ ಕೊಡ್ಬೇಕು. ನಾವು ಅದನ್ನ ನಿರ್ವಹಣೆ ಮಾಡೋದ್ರಿಂದ ಒಬ್ಬರ ನಿರುದ್ಯೋಗ ಸಮಸ್ಯೆ ಪರಿಹಾರ ಆದಂಗಾಗುತ್ತೆ. ಒಳ್ಳೆ ಮಾತು ಹೇಳಿದ್ರಿ. ಈ ಕೃಷಿ ಅಲ್ಲದೇನೆ ಬೇರೆ ಬೇರೆ ನಿಮ್ಮ ಊರಿನಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ? ಹೌನ್ ರೀ ಮೇಡಮ್. ಬೇರೆ ಬೇರೆ ಏನು ಚಟುವಟಿಕೆಯಲ್ಲಿ ತೊಡಗಿರ್ತೀರಿ ನಿಮ್ಮ ಊರಲ್ಲಿ? ಈ ಊರಾಗ ಯಾವ್ದಾರ ಒಂದು ಕೆಲವೊಂದು ಪಂಚಾಯತಿ ಕೆಲಸಗಳು ಮಾಡದೇ ಇದ್ರೆ ಅದರದ್ದು ಒಂದು ನಿರ್ವಹಣೆ ಮಾಡುವಂಗ ಅವ್ರಿಗೆ ಸದಸ್ಯರಿಗೆ ಹೇಳೋದು, ಅಥವಾ ಯಾರ್ದಾರೇ ಒಬ್ಬ ರೈತರದ್ದು ಏನಾದ್ರೆ ಸಮಸ್ಯೆ ಇತ್ತು ಆಫೀಸಿಯಲ್ಲಿ ಅವ್ಕೊಂಡು ಪರಿಹಾರ ಮಾಡಿಕೊಡೋದು ಅಂದ್ರೆ ಸಮಾಜಿಕವಾಗಿ ಅವ್ರಿಗೆ ಕೆಲಸಗಳಲ್ಲಿ ತೊಡಗ್ತೀವಿ. ಹೌದ್ರಿ ಮೇಡಮ್. ಈಗ ಸ್ವಚ್ಛತೆ ಬಗ್ಗೆ ಅದೆಲ್ಲ ಬಹಳಷ್ಟು ಪ್ರಧಾನ ಮಂತ್ರಿಗಳು ಸ್ವಚ್ಛತೆ ಅಂದ್ರ ಉತ್ತಮ ಆರೋಗ್ಯ ಹಾದಿ ಅಂತ ಎಲ್ಲ ಇದ್ ಮಾಡ್ತಾ ಇದಾರೆ, ಶ್ರಮ ಪಡ್ತಾ ಇದಾರ. ಆ ವ್ಯವಸ್ಥೆಯನ್ನ ನಮ್ಮ ಭಾರತದಲ್ಲಿ ಬರಬೇಕು. ಮೂಲ ಸಮಸ್ಯೆಗಳು ಹುಟ್ಟೋದೆಲ್ಲ ನಾವು ಹೊಲಸನ್ನ ಇಟ್ಟುಕೊಂಡು ಅಲ್ಲೇ ಜೀವನ ಮಾಡೋದ್ರಿಂದ. ನೀವು ಸಾಮಾಜಿಕ ಕಳಕಳಿ ಇರೋರು, ನಿಮ್ಮ ಊರಲ್ಲಿ ಏನಾರು ಸ್ವಚ್ಛತೆಯ ಅಭಿಯಾನವನ್ನ? ನಾವು ಅಭಿಯಾನ ನಾವು ಒಬ್ಬರು ಮಾಡಿರಂಗಿಲ್ರಿ, ಸಮಾಜ ಸಮುದಾಯ ಎರಡು ಪ್ರತಿಯೊಬ್ಬರು ಪಂಚಾಯತಿಯವರು ಅವರು ಎಲ್ಲರೂ ಕೂಡಿ ಮಾಡಿದ್ರೆ ಅದು ನಿರ್ಮಾಣ ಆಗ್ತದೆ. ಅಲ್ಲಿ ನಿಮ್ಮ ಊರಲ್ಲಿ ಯುವಕ ಸಂಘ, ಯುವತಿ ಸಂಘ, ಸ್ವಸಹಾಯ ಗುಂಪುಗಳು ಇರ್ತಾವ? ಅದಾವ ಅದಾವ. ಅವರಿಗೆಲ್ಲ ಪ್ರೇರಣೆ ಕೊಟ್ಟು ಅವ್ರನ್ನೆಲ್ಲ ಮುಂತೋ ಈಗ ಅದು ಅದನ್ನ ಸ್ವಲ್ಪ ಒಂದು ಮಸಲ ಎರಡು ಸಲ ಪ್ರೇರಣೆ ಕೊಟ್ಟು ಅವ್ರಿಗೆ ಏನು ಆಗಂಗಿಲ್ರಿ. ಈಗ ಏನಾಗಿದೆ, ಈಗ ಸ್ವಲ್ಪ ನಾವು ಏನೇ ಪ್ರೇರಣಾ ಕೊಡಕ್ ಹೋದ್ರೆ ಅದರಿಂದ ಹೆಚ್ಚುವರಿ ಲಾಭ ಕೇಳ್ಬಿಡ್ತಾರ. ಈಗ ಅವರು ಕಮರ್ಷಿಯಲ್ ಬಂದ್ಬಿಟ್ಟಿದ್ದಾರೆ ಜನ. ಲಾಭ ಅಂದ್ರೆ ಒಳ್ಳೆ ಆರೋಗ್ಯ ಅದನ್ನ ತಿಳ್ಕೊಳಂಗಿಲ್ಲ ಅವ್ರು. ಅವ್ರು ಯಾಕಂದ್ರೆ ಅವರಿಗೆ ಮೊದ್ಲ ವಿದ್ಯಾರ್ಥಿ ವಿದ್ಯಾನೆ ಕಡಿಮೆ ಇರ್ತದೆ. ಹೈಸ್ಕೂಲ್ ಮಟ್ಟಕ್ಕೆ ಬರೋದ್ರಿಗೆ ಅವ್ರು ತಮ್ಮನ್ನ ವಿದ್ಯಾಭ್ಯಾಸಂಗನ ಬಿಟ್ಬಿಡ್ತಾರೆ. ಆ ಏಳನೇ ಎಂಟನೇ ತನಕ ಅಷ್ಟೇ ಸ್ಕೂಲ್ಸ್ ಇರ್ತಾವೆ, ಮೊಟ್ಟಗೊಳಿಸ್ತಾರೆ. ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೇರೆ ಕಡೆ ಹೋಗಬೇಕು. ಅದನ್ನ ಅವ್ರು ಪೂರ್ತಿ ಜ್ಞಾನ ಪಡ್ಕೊಳ್ಳಿಲ್ಲ ಅಂತಂದ್ರೆ ಅದಕ್ಕೆ ಏನು ಹೇಳಿದ್ರು, ಒಂದು ಮೂರ್ನಾಲ್ಕು ಸಲ ಕನ್ವಿನೆನ್ಸ್ ಮಾಡ್ಬೇಕಾಗ್ತದೆ. ನಾ ಅದನ್ನ ಕನ್ವಿನೆನ್ಸ್ ಮಾಡ್ಕೋತಿದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಸ್ವಂತಕ್ಕೆ ನಾ ಮಾಡ್ತಾ ಇದ್ದೀನಿ. ಹಾಂ, ಎಲ್ಲ ಅವ್ರು ಮಹಿಳೆಯರು ಬರ್ತಾರೆ, ಕೇಳ್ತಾರೆ ಈ ಕೆಲವೊಂದರ ಬಗ್ಗೆ, ಅವ್ರನ್ನ ಕನ್ವಿನೆನ್ಸ್ ಮಾಡ್ಕೋತ ಹೇಳ್ಕೊತಾ ಇರ್ತೀನಿ. ಅವ್ರಿಗೆ ಮಾರ್ಗದರ್ಶನ ಕೊಡ್ತೀನಿ, ನೀವು ಹಿಂಗೋರಿ ಹಿಂಗೋರಿ, ಇಲ್ಲಿ ಹೋದ್ರಿ ಹಿಂಗಾಗತ್ತೆ, ಇಂಥವ್ರಿಗೆ ಬಟ್ಟೆ ಆರಿ, ನಿಮ್ಮ ಹೆಂದ ಹೋಗ್ತೀರಿ ನಿಮ್ಮ ಬಾ ಅಂದ್ರೆ ನಿಮ್ಮ ಜೋಡಿ ನಾವು ಬರ್ತೀವಿ. ಈ ರೀತಿ ಅವರಿಗೆಲ್ಲ ಸಹಕಾರ ಕೊಟ್ಕೋತು ಕೇಳ್ಕೋತು ಅವ್ರ ಜೋಡಿ ಒಂದು ಸ್ಪಂದನದಾಗಿರ್ತೇನೆ. ನಿಮ್ಮ ಮಾತುಗಳನ್ನ ಕೇಳಿದ ನಮ್ಮ ಕೇಳುಗರು ನಿಮ್ ಜೋಡಿ ಮಾತನಾಡಬೇಕು ಅಂದ್ರೆ ಎಲ್ಲಿ ಸಿಗ್ತೀರಿ ನೀವು? ನಾ ಊರಲ್ಲೇ ಇರ್ತೀನಿ ಮೇಡಮ್, ನನ್ನ ಮೊಬೈಲ್ ನಂಬರ್. ನಿಮ್ಮ ಊರಿಗೆ ಹೆಂಗ್ ಬರ್ಬೇಕು? ನಾವು ಇಲ್ಲಿಂದ ವಿಜಾಪುರ ಟು ಒಂದು ಬಸ್ ಇದೆ ರೀ, ನಮ್ಮ ಮಾರ್ಕಪ್ಪನಹಳ್ಳಿ. ಅಲ್ಲಿ ಒಂದು ಬೆಳಗ್ಗೆ ಒಂದು 8 ಗಂಟೆಗೆ ಒಂದು ಬಿಡ್ತದೆ, ಮಧ್ಯಾಹ್ನ 2 ಗಂಟೆಗೆ ಒಂದು, ಆಮೇಲೆ ಹಾಲ್ಟಿಂಗ್ 7 ಗಂಟೆ. 3 ಬಸ್ ಬರ್ತಾವ ರೀ, ಒಂದು ಹಾಲ್ಟ್ ಮಾಡಿ ಬರ್ತಾನೆ, 2 ಟ್ರಿಪ್ ಮಾಡ್ತಾವೆ. ಯಾವ ಊರಿಗೆ ಬರ್ತಾವೆ? ಅದು ಮಾರ್ಕಪ್ಪನಹಳ್ಳಿ ಟು ದೇವ್ರಿಪ್ರಿಗೆ ಹೋಗ್ತಾರೆ ನಮ್ಮ ಊರ ಮ್ಯಾಗಿಂದ. ಅದು ದೇವ್ರಿಪ್ರಿಗಿಂದ ಮತ್ತೆ ರಿಟರ್ನ್ ಬರ್ತದೆ. ಆಮೇಲೆ ಬಸವನ ಬಗೆಡಿಯಿಂದ 3 ಬಸ್ಸಸ್ ಬರ್ತಾವೆ ಮೇಡಮ್. ಆ 3 ಬಸ್ ಪೈಕಿ ದೇವ್ರಿಪ್ರಿಗಿಂದ ಬರಕ್ಕೆ ಹೆಚ್ಚಿನ ಒಂದು ಅನುಕೂಲತೆ ಅದ. ದೇವ್ರಿಪ್ರಿಗಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ನಮ್ಮ ನಿಮ್ಮ ಊರು. ಮತ್ತೆ ಯಾರಿಗೆ ಬಂದು ಮಾತಾಡ್ಲಿಕ್ಕೆ ಅನುಕೂಲ ಆಗೋದಿಲ್ಲ, ಅವರು ಫೋನ್ ಮುಖಾಂತರ ಮಾತಾಡಬಹುದಾ? ಮಾತಾಡಬಹುದು ಮೇಡಮ್. ನಿಮ್ಮ ಸ್ವಲ್ಪ ಅವ್ರು ನನಗೆ ಒಂದು ಫೋನ್ ಮಾಡಿ ಕೇಳಿದ್ರೆ ಅಂದ್ರೆ ನಾನು ಅವರಿಗೆ ಟೈಮ್ ಕೊಡ್ತೀನಿ, ಅವ್ರು ಮಾತಾಡಬಹುದು ಮೇಡಮ್. ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಿ? 9981276 85 ಮೇಡಮ್. ಇನ್ನೊಂದ್ಸರಿ ಹೇಳ್ರಿ. 9981276 85 ಅಶೋಕ್ ಗೌಡ ಪಾಟೀಲ್ ಅವರೇ ನಮ್ಮ ಆಕಾಶವಾಣಿವರೆಗೂ ಬಂದು ನಿಮ್ಮ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಮೇಡಮ್. ಗುಮ್ಮಟಗಳ ನಗರಿ ವಿಜಯಪುರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮಗಳ ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಸ್ನೇಹಿತರೆ, ಕಿಸಾನ್ ವಾಣಿಯಲ್ಲಿ ಇದುವರೆಗೂ ಅಶೋಕ್ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆ. ಈಗ ಕೇಳಿ ಎಕ್ತಾರಿ ಪದಗಳು, ಮಹಲಿಂಗಪ್ಪ ಹಲಣವರ್ ಹಾಗೂ ಸಂಗಡಿಗವರಿಂದ. ಲಾಕ್ಷ ನಿರ್ವನಲ್ಲಿ ತಂಗಿ ದೊಡ್ಡಪುರದಲ್ಲಿ ಉಣಸಿದರುಣವಲ್ಲ ತಂಗಿ ತೊಳಸಿದರ ತೊಡವಲ್ಲ ಹೂವ ಮುಡಿ ಗುಣಸಿದರ ಮುಡಿಯಾವಲ್ಲ ಗುಣಸಿದರು ನಾವಲ್ಲ ತಂಗಿ ತೊಳಸಿದರ ತೊಡಾವಲ್ಲ ಮುಗಿಸಿದರ ಮುಡಿಯಾವಲ್ಲ ಪಟ್ಟೆನಂದರ ಪತ್ತಿ ಪತ್ತಿಗೆಲು ಕಡಿಮಿಲ್ಲ ಹುಚ್ಚನಮ್ಮ ಸುಕುಮುನಿ ಹೆಚ್ಚಿನ ಮಹಾತ್ಮನಮ್ಮ ತಂಗಿ ದೊಡ್ಡಪುರದಲ್ಲಿ ಹುಚ್ಚರೊಳ ಹುಚ್ಚನಮ್ಮ ಸುಕುಮುನಿ ಹೆಚ್ಚಿನ ಮಹಾತ್ಮನಮ್ಮ ತಂಗಿ ದೊಡ್ಡಪುರದಲ್ಲಿ ಅಚ್ಚ ಮಲ್ಲಿಗೆ ಹೂವು ಪಿಚ್ಚಿ ಸೂರಾಡಿದಂತೆ ಅಚ್ಚ ಮಲ್ಲಿಗೆ ಹೂವು ಪಿಚ್ಚಿ ಸೂರಾಡಿದಂತೆ ಹೆಚ್ಚಿನ ಮಹಾತ್ಮ ನಮ್ಮ ತಂಗಿ ಚೋಟಾಳಪುರದಲ್ಲಿ ನಿಟಿಲಾಚನಿರ್ವಾನಲ್ಲಿ ತಂಗಿ ಚೋಟಾಳಪುರದಲ್ಲಿ ತಂದಿಲ್ಲ ತಾಯಿಲ್ಲ ಮುನಿಗೆ ಹಿಂದಿಲ್ಲ ಮುಂದಿಲ್ಲ ಸ್ವಾಮಿಗೆ ಬಂದಿಲ್ಲ ಬಳಗಿಲ್ಲ ತಂದಿಲ್ಲ ತಾಯಿಲ್ಲ ಸುಖ ಮುನಿಗೆ ಬಂದಿಲ್ಲ ಬಳಗಿಲ್ಲ ಸ್ವಾಮಿಗೆ ಹಿಂದಿಲ್ಲ ಮುಂದಿಲ್ಲ ಹಿಂದಿನ ಯಮ ಬಾಧೆ ಜಯ ಸೀದ ಹಿಂದಿನ ಯಮ ಬಾಧೆ ಇಂದು ತಾಜಯ ಸೀದ ಬಂಧನ ಬಿರಸಿದ ನಮ್ಮ ತಂಗಿ ಚೋಟಾಳಪುರದಲ್ಲಿ ಪ್ರಾಂತವು ರೈಚೂರು ವಾಸುಳ ಚಿಂತಕ ಮಲಾಪುರು ಶಾಂತ ಬಸವಣ್ಣ ದೇವರು ಸಂತರ ಸೇವಾ ಮಾಡಿ ಸಂತೋಷದಿರಬೇಕು ಸಂತರ ಸೇವಾ ಮಾಡಿ ಸಂತೋಷದಿರಬೇಕು ಚಿಂತೆಯು ನಮಗಿಲ್ಲಮ್ಮ ತಂಗಿ ಚೋಟಾಳಪುರದಲ್ಲಿ ಚಿಂತೆಯು ನಮಗಿಲ್ಲಮ್ಮ ತಂಗಿ ಚೋಟಾಳಪುರದಲ್ಲಿ ಸಂತರ ಸೇವಾ ಮಾಡಿ ಸಂತೋಷದಿಂದಿರಬೇಕು ಸಂತರ ಸೇವಾ ಮಾಡಿ ಸಂತೋಷದಿಂದಿರಬೇಕು ಇನ್ನಿಯು ನಮಗಿಲ್ಲಮ್ಮ ತಂಗಿ ಚೋಟಾಳಪುರದಲ್ಲಿ ಕರುಣಾಗೆ ನಾನೋಗಿ ನೀನಾಗಿ ಗುರುವಿನ ಕರುಣಾಗೆ ನಾನೋಗಿ ನೀನಾಗಿ ನಾನೋಗಿ ನೀನಾಗಿ ಗುರುವಿನ ಕರುಣಾಗೆ ನಾನೋಗಿ ನಾನೋಗಿ ಗುರುವಿನ ಕರುಣಾಗೆ ನಾನೋಗಿ ನೀನಾಗೆ ಎಡರು ತೊಡರಿನ ಜಡರವನಿಗೆ ಎಡರು ತೊಡರಿನ ಜಡರವನಿಗೆ ಅನುದಿನ ಗುರುವಿನ ನೆನವು ಘನವಾಗಿ ಅನುದಿನ ಗುರುವಿನ ನೆನವು ಘನವಾಗಿ ನಾನೋಗಿ ನೀನಾಗಿ ಗುರುವಿನ ಕರುಣಾಗೆ ನಾನೋಗಿ ನೀನಾಗಿ ತನುಧ ಘನ ಭಯನಿಗೆ ಅಶೋಕ್ರಶೋ ವ್ಯಸನವು ನಶಿದು ಪೋಗೆ ತನು ಘನ ಭಯನಿಗೆ ಕ್ರೋಧವು ಮಸಣಿಸಿ ಪೋಗಿ ಶಾಂತಿ ಉದ್ಧಾರವಾಗಿ ಕ್ರೋಧವು ಮಸಣಿಸಿ ಪೋಗಿ ಶಾಂತಿ ಉದ್ಧಾರವಾಗಿ ಓಂ ಸೋಂ ಸಿದ್ದೇಶ ಶ್ರೀ ಗುರುವಿಗೆ ಬಾಗಿ ಓಂ ಸೋಂ ಸಿದ್ದೇಶ ಶ್ರೀ ಗುರುವಿಗೆ ಬಾಗಿ ನಾನು ಜೀನಾಗಿ ಗುರುವಿನ ಕರುಣಾಗೆ ನಾನು ಜೀನಾಗಿ ಆಧಾರ ಮೊದಲಾಗಿ ಅಶು ತಶು ವ್ಯಸನವು ನಶಿದು ಪೋಗೆ ಆಧಾರ ಮೊದಲಾಗಿ ಸೂರ್ಯಚಂದ್ರೇಶ್ವರರ ನಿಜ ದೊಳೆಕಾಗೆ ಸೂರ್ಯಚಂದ್ರೇಶ್ವರರ ನಿಜ ದೊಳೆಕಾಗೆ ಮಹಾಮಂತ್ರದೋಳು ನಮ್ಮ ಮನವು ಏಕಾಗಿ ಮಹಾಮಂತ್ರದೋಳು ನಮ್ಮ ಮನವು ಏಕಾಗಿ ನಾನು ಗೀನಾಗಿ ಗುರುವಿನ ಕರುಣಾಗೆ ಮಾದಿಲಾಳಿಗೆ ಪೋಗೆ ಪೂಜೇಶ್ವರರ ಕರುಣಾಮೃತವಾಗೆ ಮಾದಿಲಾಳಿಗೆ ಪೋಗೆ ಅರುವೇ ಗುರುವಾಗೆ ಗುರುವೇ ಅರುವಾಗೆ ಜನನ ಮರಣದ ಭಯವನ್ನು ನೀಗೆ ಜನನ ಮರಣದ ಭಯವನ್ನು ಗುರುಪಾದ ಪೂಜ ಮಾಡೋ ನಿರುತಾದಿ ನಮಿಸಿ ನಿಜ ನೋಡೋ ಗುರುಪಾದ ಪೂಜ ಮಾಡೋ ನಿರುತಾದಿ ನಮಿಸಿ ನಿಜ ನೋಡೋ ಗುರುಪಾದ ಪೂಜ ಮಾಡೋ ಅನುಭವ ಸೋದಿಸಿ ನೋಡೋ ಪರತತ್ವದೊಳಗನಿಯಾಡೋ ಗುರುಪಾದ ಪೂಜ ಮಾಡೋ ತಿರುತಾದಿ ನಮಿಸಿ ನಿಜ ನೋಡೋ ಗುರುಪಾದ ಪೂಜ ಮಾಡೋ ಜಲ್ಮಾದೋಳು ಬಂದು ನೆಲಿತಿಳಿಯೋ ನೀಯಾರಂದು ನರ ಜಲ್ಮಾದೋಳು ಬಂದು ನೆಲಿತಿಳಿಯೋ ನೀಯಾರಂದು ನರ ಜಲ್ಮಾದೋಳು ಬಂದು ಹುಡಕಿದರು ಗುರುಪಾದ ಪೂಜ ಮಾಡೋ ಎಂಬತ್ತು ನಾಲ್ಕು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಯಮ ಶಿಕ್ಷ ಎಂಬತ್ತು ನಾಲ್ಕು ಲಕ್ಷ ಈಗಾಗುತ್ತಾರ